ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ನಿಲೀದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:20:20. ನಿಲೀದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ ಕೆಳಗರೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿಗೆ ಬಿತ್ತನೆ ಬೀಜ ಮತ್ತು ಇತರ ಕೃಷಿ ಪರಿಕರಗಳ ಸಿದ್ಧತೆ ಕುರಿತು ಸಂದರ್ಶನ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರಿಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಿಂಗಾರು ಹಂಗಾಮಿಗೆ ಬಿತ್ತನೆ ಬೀಜ ಮತ್ತು ಇತರ ಕೃಷಿ ಪರಿಕರಗಳ ಸಿದ್ಧತೆ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳಿದರೆ, ನಾವಿವತ್ತು ಹಿಂಗಾರು ಹಂಗಾಮಿಗೆ ಪರಿಕರಗಳ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೃಷಿ ಆಯುಕ್ತಾಲಯದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿರುವಂಥ ಎಚ್ ಎಸ್ ದೇವರಾಜ್ ಅವರು. ನಮಸ್ಕಾರ ದೇವರಾಜ್ ಅವರು. ನಮಸ್ಕಾರ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಈಗ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಹಿಂಗಾರಿನಲ್ಲೂ ಕೂಡ ಸಾಕಷ್ಟು ಬೆಳೆಗಳನ್ನು ಬೆಳ್ಕೊಳ್ತಾರೆ. ಹೌದು. ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನು ಬೆಳ್ಕೊಳ್ತಾರೆ ಅಂತ ಸ್ವಲ್ಪ ಹೇಳ್ತೀರಾ? ಮುಖ್ಯವಾಗಿ ನಾವು ನಮ್ಮ ಹಿಂಗಾರು ಮತ್ತು ಬೇಸಿಗೆ ಹಂಗಾಮ ಅಂತ ತಗೊಳ್ತೀವಿ. ಮುಂಗಾರು ಹಂಗಾಮು ಮತ್ತು ಹಿಂಗಾರು ಬೇಸಿಗೆ ಹಂಗಾಮ ಅಂತ ಎರಡು ಸಪ್ರೇಟ್ ಆಗಿ ತಗೊಳ್ತೀವಿ. ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಗೆ ಸುಮಾರು 12 ವಿವಿಧ ಬೆಳೆಗಳನ್ನು ನಾವು ಮುಖ್ಯವಾಗಿ ಬೆಳೀತಾರೆ ಕರ್ನಾಟಕದಲ್ಲಿ ಅಂತ ಹೇಳಿ ನಾವು ಅಂದಾಜು ಮಾಡ್ಕೊಂಡಿದ್ವಿ. ಆ ಬೆಳೆಗಳ ವಿವಿಧ ತಳಿಗಳಿಗೂ ಕೂಡ ನಾವು ಬಿತ್ತನೆ ಬೀಜಗಳಿಗೆ ಸಹಾಯಧನ ಒದಗಿಸ್ತಾ ಇದ್ವಿ. ಈ ಬಿತ್ತನೆ ಬೀಜಗಳನ್ನ ನಮ್ಮ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳು ಅಂತ ಹೇಳಿ ಪ್ರತಿ ಹೋಬಳಿಗೆ ಒಂದೊಂದು ರೈತ ಸಂಪರ್ಕ ಕೇಂದ್ರಗಳು ಅಂತಿದ್ದಾವೆ. ಆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಆಗಲಿ ಅಂದರೆ ಮುಖ್ಯವಾಗಿ ಯಾವ್ಯಾವ ಬೆಳೆಗಳಿಗೆ ಸಂಬಂಧಪಟ್ಟ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತೆ? ಹಿಂಗಾರು ಹಂಗಾಮಿನಲ್ಲಿ ಮುಖ್ಯವಾಗಿ ಬೆಳೆ ಅಂತ ಹೇಳಿದ್ರೆ ಕಡಲೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು, ಮತ್ತು ಹಿಂಗಾರಿ ಜೋಳ ಅಂತ ಹೇಳ್ತೀವಿ, ಮತ್ತು ರಾಗಿನೂ ಬರುತ್ತೆ, ರಾಗಿ ಬರುತ್ತೆ, ಮತ್ತು ಭತ್ತನೂ ಬರುತ್ತೆ. ಹಾಗೆ ನಮ್ಮ ಸೂರ್ಯಕಾಂತಿ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಮತ್ತು ನಮ್ಮ ಈ ಶೇಂಗಾ, ನಮ್ಮ ರಾಯಚೂರು ಮತ್ತು ಯಾದಗಿರಿ ಮತ್ತು ಪಾರ್ಟ್ಸ್ ಆಫ್ ಗುಲ್ಬರ್ಗ ತಗೊಂಡಾಗ ಅಲ್ಲಿ ಶೇಂಗಾ ಬೆಳೆದಿದೆ. ಈಗ ಬಿತ್ತನೆ ಆಗ್ತಾ ಇದೆ. ಈಗ ಈಗ ಬಿತ್ತನೆ ಆಗುತ್ತೆ. ಬೇಸಿಗೆ ಹಂಗಾಮಿಗೆ ಜನವರಿನಲ್ಲಿ ಕೂಡ ಶೇಂಗಾ ಬಿತ್ತನೆ ಆಗುತ್ತೆ. ಅದು ಶೇಂಗಾನು ಈಗ ಹಿಂಗಾರಿ ಹಂಗಾಮಿಗೆ ಉತ್ತಮ ಮುಖ್ಯವಾದ ಪ್ರಮುಖವಾದ ಬೆಳೆ. ಮುಸ್ಕಿನ್ ಜೋಳ ಅವರೇ ಮುಸ್ಕಿನ್ ಕೊಡ್ತಾ ಇದೀವಿ. ಮುಂಗಾರು ಹಂಗಾಮಿ ಹೋಲಿಸ್ಕೊಂಡ್ರೆ ಮುಸ್ಕಿನ್ ಜೋಳ ಅಷ್ಟು ಕವರ್ ಆಗೋದಿಲ್ಲ, ಬಟ್ ಆದರೂ ಕೂಡ ಮುಸ್ಕಿನ್ ಜೋಳಕ್ಕೂ ನಾವು ಸಹಾಯ ಒದಗಿಸ್ತಾ ಇದೀವಿ ಮತ್ತು ವಿತರಣೆ ಮಾಡ್ತಾ ಇದೀವಿ ಬಿತ್ತನೆ ಬೀಜನ. ಈಗ ಮುಖ್ಯವಾಗಿ ಕಡಲೆ ಅಂತ ನಾವು ತೆಗೆದುಕೊಂಡ್ರೆ ಯಾವ್ಯಾವ ತಳಿಗಳ ಬಿತ್ತನೆ ಬೀಜಗಳು ಸಾಮಾನ್ಯವಾಗಿ ಲಭ್ಯವಿರುತ್ತೆ? ಕಡಲಿನಲ್ಲಿ ಮುಖ್ಯವಾಗಿ JG11 ಅಂತ ಹೇಳ್ತೀವಿ, ಒಂದು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು, ಮತ್ತೆ ಜಾಕಿ ಅಂತ ಹೇಳ್ತೀವಿ, ಅದೊಂದು ತಳಿ ಇದೆ. ಮತ್ತೆ ಈಗ ಇನ್ನೊಂದು ಹೊಸದಾಗಿ ಒಂದು ಬಂದಿದೆ ನಮ್ಮ ರಾಯಚೂರು ಯೂನಿವರ್ಸಿಟಿ ಅವರದು, ಅದು ಆ ತಳಿನೂ ನಾವು ಕೊಡ್ತಾ ಇದೀವಿ. ಮತ್ತೆ ನಮ್ಮ ಆಂಧ್ರಪ್ರದೇಶದ್ದು ನಂದ್ಯಾಲ್ ಅಂತ NBG ಸೀರೀಸ್ ಅಂತ ಹೇಳ್ತೀವಿ, NBG 47, NBG 3, NBG 19, ಬೇರೆ ಬೇರೆ ಸೀರೀಸ್ ಇದೆ. ಅವು ಈಗ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ತಳಿಗಳು, ಆ ಬಿತ್ತನೆ ಬೀಜಗಳಿಗೆ ನಾವು ಸಹಾಯಧನ ಒದಗಿಸ್ತಾ ಇದೀವಿ ಮತ್ತು ವಿತರಣೆ ಮಾಡ್ತಾ ಇದೀವಿ. ಆಗಲೇ ಇನ್ನು ಈ ಕುಸುಬಿನಲ್ಲಿ ಯಾವ ತಳಿಗಳ ಬಿತ್ತನೆ ಬೀಜ ಲಭ್ಯವಾಗುತ್ತೆ? ಮುಖ್ಯವಾಗಿ ನಾವು ಕುಸುಬಿನಲ್ಲಿ ಹೆಚ್ಚಿನ ಇದು ಪ್ರಮಾಣದಲ್ಲಿ ರಿಸರ್ಚ್ ಆಗಿರಲ್ಲ. ಈಗ ಬರ್ತಕ್ಕಂಥದ್ದು Anigari 1 ಅಂತ ಹೇಳಿ, ಭಾಳಷ್ಟು ಮುಂಚಿಂದನೂ Anigari 1 ಅಂತ ಅದನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಹೈಬ್ರಿಡ್ ಒಂದು ಬಂದಿದೆ, ಹೈಬ್ರಿಡ್ನು ಕೂಡ ನಾವು ವಿತರಣೆ ಮಾಡ್ತಾ ಇದೀವಿ. ಆಗಲೇ ಈ ಹಿಂಗಾರು ಜೋಳದಲ್ಲಿ, ಹಿಂಗಾರು ಜೋಳದಲ್ಲಿ ಮಾಲ್ದಂಡಿ M35-1 ಅಂತ ಏನಿತ್ತು ಅದು ಈಗಲೂ ಕೂಡ ಫೇಮಸ್ ಇದೆ, ಅದು ಈಗಲೂ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಪುಲೆ ಯಶೋಧ ಅಂತ ಒಂದು, ಪುಲೆ ಯಶೋಧ ಪುಲೆ ರೇವತಿಯಿಂದ ಬರ್ತಾ ಇದೆ. ಈ ತಳಿಗಳನ್ನು, ಹೊಸ ತಳಿಗಳನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದೀವಿ. ಆಗಲೇ ಇನ್ನು ಗೋಧಿನಲ್ಲಿ, ಗೋಧಿನಲ್ಲಿ ನಾವು ಮುಖ್ಯವಾಗಿ DWR 162 ಅಂತ ಒಂದಿದೆ, ಮತ್ತೆ ಇವು ನಮ್ಮ ಧಾರವಾಡ ಯೂನಿವರ್ಸಿಟಿಯಿಂದ ಬಿಡುಗಡೆ ಇರತಕ್ಕಂಥದ್ದು US 304 ಅಂತ ಒಂದಿದೆ, US 314 ಅಂತ ಒಂದಿದೆ, ಮತ್ತೆ MSCS MAX ಸೀರೀಸ್ ಅಂತ ಹೇಳ್ತೀವಿ ಮಹಾರಾಷ್ಟ್ರದ್ದು, 2478 ಅಂತ ಹೇಳಿ, ಅದನ್ನು ಕೂಡ ಬಹಳಷ್ಟು ಒಂದು 7-8 ತಳಿಗಳು ಇದಾವೆ. ಆ 7-8 ತಳಿಗಳನ್ನ ನಾವು ವಿತರಣೆ ಮಾಡ್ತಾ ಇದೀವಿ. ಇನ್ನು ಸೂರ್ಯಕಾಂತಿನಲ್ಲಿ, ಸೂರ್ಯಕಾಂತಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ ಹೈಬ್ರಿಡ್ಸ್ ಮುಖ್ಯವಾಗಿ ಹೋಗುವಂತದ್ದು, ಹೈಬ್ರಿಡ್ಸ್ ಸಂಕರಣ ತಳಿಗಳು. ಈ ಸಂಕರಣ ತಳಿಗಳು ನಮ್ಮ KBSH ಸೀರೀಸ್ ಅಂತ ತಮಗೆಲ್ಲ ಗೊತ್ತಿದೆ, KBSH 1, KBSH 44, 41, 53, ಇವೆಲ್ಲ ನಮ್ಮ ಯೂನಿವರ್ಸಿಟಿಲಿ ಡೆವಲಪ್ ಆಗಿರ್ತಕ್ಕಂಥದ್ದು, ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು. ಇದು ಬಿಟ್ಟು ಪ್ರೈವೇಟ್ ಖಾಸಗಿ ಸಂಸ್ಥೆಗಳು ಬಹಳ ಬಿಡುಗಡೆ ಮಾಡಿರ್ತಕ್ಕಂಥ ಬಹಳಷ್ಟು ತಳಿಗಳಿದಾವೆ, ಸುಮಾರು 50-60 ತಳಿಗಳಿದೆ, ಹೈಬ್ರಿಡ್ಸ್ ಇದಾವೆ ಸಂಕರಣ ತಳಿಗಳು, ಅವು ಕೂಡ ವಿತರಣೆ ಮಾಡ್ತಾ ಇದೀವಿ. ಸೊ ನಾವು ನಮ್ಮ ಸರ್ಕಾರಿ ಸ್ವಾಮ್ಯದ ಏನು ತಳಿಗಳು ಹೈಬ್ರಿಡ್ ತಳಿಗಳು ಇದಾವೆ, ಜೊತೆಗೆ ನಮ್ಮ ಖಾಸಗಿ ತಳಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದೀವಿ. ಇನ್ನು ಅವರೇನಲ್ಲಿ, ಅವರೇನು ಹೆಬ್ಬಾಳ ಅವರೇ ಅಂತ ಹೇಳ್ತಾರೆ ನಮಗೆ ಗೊತ್ತಿರೋಗೆ, ಹೌದು ಹೆಬ್ಬಾಳ ಅವರೇ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಹೆಬ್ಬಾಳಲ್ಲಿ ಬೇರೆ ಬೇರೆ ಇದೆ, HA 4 ಅಂತ ಹೇಳ್ತೀವಿ, HA 6 ಅಂತ ಹೇಳ್ತೀವಿ, ಆ ರೀತಿ ವಿತರಣೆ ಮಾಡ್ತಾ ಇದೀವಿ. ಅದು ಲಭ್ಯ ಇದೆ ನಮ್ಮಲ್ಲಿ. ಇನ್ನು ರಾಗಿಗೆ ಸಂಬಂಧಪಟ್ಟ ಹಾಗೆ, ರಾಗಿಗೆ ಮುಂಗಾರು ಮತ್ತು ಹಿಂಗಾರು, ಹಿಂಗಾರಿನಲ್ಲಿ ಬರ್ತಕ್ಕಂಥದ್ದು End of 7 ಅಂತೇಳಿ ಮೇಜರ್, ಮತ್ತೆ ಇನ್ನೊಂದು GPU 48 ಅಂತ ಒಂದಿದೆ, ಮತ್ತು GPU 67 ಅಂತ ಒಂದಿದೆ. ಇವು ಹಿಂಗಾರಂಗಮ್ನಲ್ಲಿ ಬಿತ್ತನೆ ಆಗ್ತದೆ ಯೋಗ್ಯವಾದ ತಳಿಗಳು. ಇನ್ನು ಮುಸ್ಕಿನ ಜೋಳದಲ್ಲಿ, ಮುಸ್ಕಿನ ಜೋಳ ನಾನು ಆಗಲೇ ಹೇಳಿದಾಗೆ ಸೂರ್ಯಕಾಂತಿ ರೀತಿನೇ ಖಾಸಗಿ ತಳಿಗಳು ಭಾಳಷ್ಟು, ಒಂದು 100-150 ತಳಿಗಳು ಹೈಬ್ರಿಡ್ ತಳಿಗಳಿದೆ. ಆ ಹೈಬ್ರಿಡ್ ತಳಿಗಳನ್ನ ನಾವು ರೈತ ಸಂಪರ್ಕ ಮೂಲಕ ವಿತರಣೆ ಮಾಡ್ತಾ ಇದೀವಿ. ಮತ್ತು ರೈತ ಬಾಂಧವರು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ ಏನು ಅಂತ ಹೇಳಿದ್ರೆ, ಈ ಯಾವುದೇ ಒಂದು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಆಗಿರ್ಬೋದು ಅಥವಾ ಖಾಸಗಿ ಮಾರಾಟಗಳ ಮೂಲಕ ಆಗಿರ್ಬೋದು, ಬಿತ್ತನೆ ಬೀಜ ತೆಗೆದುಕೋಬೇಕಾದ್ರೆ ಸ್ವಲ್ಪ ಕೆಲವು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಯಾವ್ಯಾವ ಅಂಶ ಅಂತೀರಿ? ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಬಿತ್ತನೆ ಬೀಜಗಳು 2 ವಿಧ, ಒಂದು ಪ್ರಮಾಣಿತ ಬಿತ್ತನೆ ಬೀಜ, ಇನ್ನೊಂದು ನಿಜಚೇತಿ ಬಿತ್ತನೆ ಬೀಜ ಅಂತ ಹೇಳ್ತೀವಿ ನಾವು. ಈ ಪ್ರಮಾಣಿತ ಬಿತ್ತನೆ ಬೀಜ ಅಂತ ಹೇಳಿದ್ರೆ ಅದು ಸರ್ಟಿಫಿಕೇಶನ್ ಆಗಿರುತ್ತೆ, ನಮ್ಮಲ್ಲಿ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ ಅಂತ ಒಂದಿದೆ, ಆ ಸಂಸ್ಥೆಯ ಮೂಲಕ ಅದು ಸರ್ಟಿಫಿಕೇಶನ್ ಆಗಿರುತ್ತೆ. ಅಂತ ಬಿತ್ತನೆ ಬೀಜ ಆಗಿದ್ರೆ ಆ ಬ್ಯಾಗ್ ಮೇಲೆ ಅಥವಾ ಪಟ್ಟಣದ ಮೇಲೆ ಅವರು ಒಂದು ನೀಲಿ ಚೀಟಿನ ಅಂಟಿಸಿರ್ತಾರೆ. ಅದೇ ನಿಜ ಚೀಟಿ ಬಿತ್ತನೆ ಬೀಜ ಆಗಿದ್ರೆ ಅದು ಎಲ್ಲೋ ಬಿಳಿ ಚೀಟಿ ಅಂಟಿಸಿರ್ತಾರೆ. ಮತ್ತೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಪ್ರಮಾಣಿತ ಬಿತ್ತನೆ ಬೀಜ ಅಥವಾ ನಿಜ ಚೀಟಿ ಬಿತ್ತನೆ ಬೀಜ ಅಂತ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಯಾವ ತಳಿ ಅಥವಾ ಯಾವ ಬೆಳೆ ಅಂತ ಮೆನ್ಷನ್ ಮಾಡಿರ್ಬೇಕು, ಯಾವ ತಳಿ ಅಂತ ಮೆನ್ಷನ್ ಮಾಡಿರ್ಬೇಕು. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಬೇಕಂದ್ರೆ ಜರ್ಮಿನೇಷನ್ ಟೆಸ್ಟ್ ಅಂತ ಮಾಡ್ತೀವಿ, ಬೀಜ ಮೊಳಕೆಯ ಪ್ರಮಾಣ ಅಂತ. ಈ ಉದಾಹರಣೆಗೆ ದ್ವಿದಳ ಧಾನ್ಯಗಳಿಗಾದ್ರೆ 75% ಅಂತ ಹೇಳ್ತೀವಿ, ಒಂದು 100 ಬಿತ್ತನೆ ಬೀಜ ಕೂತ್ಕೊಂಡ್ರೆ 75 ಬಿತ್ತನೆ ಬೀಜ ಮೊಳಕೆ ಆದರೆ ಅದು ಉತ್ತಮವಾದ ಗುಣಮಟ್ಟದ ಬಿತ್ತನೆ ಬೀಜ ಅಂತ ಹೇಳ್ತೀವಿ. ಅದೇ ಆಯಿಲ್ ಸೀಡ್ಸ್ ಎಣ್ಣೆಕಾಳು ಬೆಳೆಗಳಿಗಾದ್ರೆ 70%, ರಾಗಿಗಾದ್ರೆ 80% ಹೇಳ್ತೀವಿ, ಭತ್ತಕ್ಕಾದ್ರೆ 85%, ಮುಸ್ಕಿನ ಜೋಳಕ್ಕಾದ್ರೆ 90% ಬಿತ್ತನೆ ಬೀಜ ಮೊಳಕೆ ಆಗಬೇಕು. ಹಿಂಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಮೊಳಕೆ ಪ್ರಮಾಣ ಇರುತ್ತೆ. ನಾವು ಏನು ಬ್ಯಾಗ್ ತೊಗೊಳ್ತಾರೆ ರೈತರು ಬಾಂಧವರು, ಆ ಬ್ಯಾಗ್ ಮೇಲೆ ನೋಡ್ಕೋಬೇಕಾಗುತ್ತೆ ಎಷ್ಟು ಪ್ರಮಾಣದ ಜರ್ಮಿನೇಷನ್ ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳಿ ಅದನ್ನು ಕನ್ಫರ್ಮೇಶನ್ ಮಾಡ್ಕೋ, ಮತ್ತು ಯಾವ ಡೇಟಲ್ಲಿ ಜರ್ಮಿನೇಷನ್ ಆಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಯಾಕೆ ಹೇಳಿದೆ ಅಂತಂದ್ರೆ, ಒಂದ್ಸಲ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯಿಂದ ಪ್ರಮಾಣೀಕರಣ ಆದ್ಮೇಲೆ ಆ ಡೇಟ್ ಇಂದ 9 ತಿಂಗಳ ತನಕ ಅದು ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳಿ ಅದು ಮಾಡ್ಕೊಳ್ತೀವಿ. ಅಲ್ಲಿವರೆಗೂ ಮೊಳಕೆ ಸಾಮರ್ಥ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ, ಅಕಸ್ಮಾತ್ ಅದು ದಾಟದು ಅಂತ ಹೇಳಿದ್ರೆ ಅವ್ರು ಇನ್ನೊಂದ್ಸಲ 2 ಸಲ ಟೆಸ್ಟ್ ಮಾಡಿ ಅಲ್ಲೂ ಮತ್ತೆ ಇನ್ನೊಂದು ಡೇಟ್ ಹಾಕ್ತಾರೆ, ಅದು 6 ಮಂತ್ಸ್ ವ್ಯಾಲಿಡಿಟಿ ಅಂತ ಹೇಳಿರ್ತಾರೆ. ಅವೆರಡು ಮೀರಿ ಜಾಸ್ತಿ ಆಗಿದ್ರೆ ಮತ್ತೆ ಬಿತ್ತನೆಯಾಗಿ ಯೋಗ್ಯತೆ ಆಗಿರೋದಿಲ್ಲ, ಆ ಸೀಡ್ ವಯಬಿಲಿಟಿ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಸ್ವಲ್ಪ ರೈತ ಬಾಂಧವರು ಗಮನಿಸಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಹೇಳಬೇಕು ಅಂತಂದ್ರೆ, ರೈತ ಬಾಂಧವರಲ್ಲಿ ಇರ್ತಕ್ಕಂತಹ ಒಂದು ಬಿತ್ತನೆ ಬೀಜ ನಾವು ಉಪಯೋಗಿಸ್ಕೋಬಹುದು. ನಾವು SRR ಅಂತ ಹೇಳಿ ಬೀಜ ಬದಲಿಕೆ ಪ್ರಮಾಣ ಅಂತ ಹೇಳ್ತೀವಿ, ನಮ್ಮಲ್ಲಾಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಿಂದ ಬೀಜ ತೆಗೆದುಕೊಂಡ್ಮೇಲೆ ಒಂದೊಂದು ಬೆಳೆಗೆ ಒಂದಿರುತ್ತೆ ಎಸ್ ಆರ್ ಆರ್ ಅಂತಂದ್ರೆ ಸೀಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಹೇಳಿ, ಸೀರಿಯಲ್ಸ್ ಅಂತ ಹೇಳ್ತೀವಲ್ಲ, ಏಕದಳ ಧಾನ್ಯಗಳು, ರಾಗಿ, ಭತ್ತ ಅಥವಾ ಜೋಳ, ಶೇಂಗಾ ಆಗಿರ್ಬೋದು, ಮತ್ತೆ ಹೆಸರು, ಉದ್ದು ಅಂತವಕ್ಕೂ ಕೂಡ ಸುಮಾರು 33% ಅಂತ ಹೇಳ್ತೀವಿ. ಅಂದ್ರೆ ಒಂದ್ಸಲ ರೈತ ಬಾಂಧವರು ಬಿತ್ತನೆ ಬೀಜ ತಗೊಂಡ್ರೆ ನೆಕ್ಸ್ಟ್ 3 ವರ್ಷಗಳ ತನಕ ಅದೇ ಬಿತ್ತನೆ ಬೀಜ ಉಪಯೋಗಿಸಬಹುದು. ಅಂದ್ರೆ ಒಂದ್ಸಲ ಬೆಳೆ ಬೆಳೆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಬೆಳೆಯಿಂದ ಬಿತ್ತನೆ ಬೀಜ ಸೆಲೆಕ್ಟ್ ಮಾಡ್ಕೊಂಡು ಆ ಬಿತ್ತನೆ ಬೀಜ ಉಪಯೋಗಿಸ್ಕೋಬಹುದು. ಅದೇ ತೊಗರಿ ಇಲ್ಲದ 50% ಅಂತ ಹೇಳ್ತೀವಿ. ತೊಗರಿಯಲ್ಲಿ ಅಂತ 50% ಅಂದ್ರೆ ಅವ್ರು 2 ವರ್ಷ ಮಾಡಬಹುದು. ಅವರು ನೆಕ್ಸ್ಟ್ ಬೆಳೆ ಮಾಡ್ಕೊಂಡು ಆ ನೆಕ್ಸ್ಟ್ ಬೆಳೆಯಿಂದ ಬಿತ್ತನೆ ಬೀಜ ಮಾಡಬಹುದು. ಮತ್ತೆ 3ನೇ ವರ್ಷಕ್ಕೆ ಹೋದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹೊಸದಾಗಿ ತಗೋಬೇಕು, ಹೊಸದಾಗಿ ತಗೋಬೇಕಾಗುತ್ತೆ. ಇನ್ ಹೈಬ್ರಿಡ್ ಸಂಕರಣ ತಳಿಗಳು ಅಂತ ಏನ್ ಹೇಳ್ತೀವಿ, ಆ ಸಂಕರಣ ತಳಿಗಳಿಗೆ 100% ಅಂತ ಹೇಳ್ತೀವಿ, ಪ್ರತಿ ವರ್ಷನೂ ತೆಗೆದುಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಅವ್ರು ಅದನ್ನ ನೆಕ್ಸ್ಟ್ ಇಯರ್ ಅದೇ ಬಿತ್ತನೆ ಬೀಜ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಸರಿಯಾಗಿ ಇಳುವರಿ ಬರೋದಿಲ್ಲ. ಒಂದು ಗಿಡ ಚೆನ್ನಾಗಿ ಬಂದ್ರೆ ಉದ್ದ ಬಂದ್ರೆ ಒಂದು ಕುಳ್ಳ ಇರುತ್ತೆ, ಒಂದು ಬೇಗ ಹೊಡೆ ಹೊಡ್ರೆ ಇನ್ನೊಂದು ಲೇಟ್ ಆಗಿ ನಿಧಾನಕ್ಕೆ ಹೊಡೆ ಹೊಡ್ತು, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಸಹ ರೈತ ಬಂದು ಗಮನ ಇಸ್ಕೊಳ್ಬೇಕಾಗುತ್ತೆ. ಅಂದ್ರೆ ವಿಶೇಷವಾಗಿ ಈಗ ಸಂಕರಣ ತಳಿ ಬಿತ್ತನೆ ಬೀಜಗಳು ಅಂದ್ರೆ ನಮ್ಮ ಸೂರ್ಯಕಾಂತಿ ಮತ್ತೆ ಮುಸ್ಕಿನ್ ಜೋಳದಲ್ಲಿ ಹೆಚ್ಚು ಬರುತ್ತವೆ, ಹೆಚ್ಚು ಬರುತ್ತೆ. ಹೌದು, ಮತ್ತೆ ನಾವು ಈ ಜೋವಾರ ಹೈಬ್ರಿಡ್ ಜೋವಾರ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಬರ್ತವೆ. ಹಿಂಗಾರು ಜೋಳದಲ್ಲೂ ಬರುತ್ತೆ, ಮುಂಗಾರ ಬರ್ತಕ್ಕಂಥ ಹೈಬ್ರಿಡ್ ಜೋವಾರ ಬರುತ್ತೆ, ಆ ಜೋಳ ಜಾಸ್ತಿ ಬರುತ್ತೆ. ಅದನ್ನ ಸ್ವಲ್ಪ ರೈತ ಗಮನ ಗಮನಿಸಿಕೊಂಡು ಅದ್ರ ಬಗ್ಗೆ, ಮತ್ತೆ ಕಾಟನ್, ಈ ಕಾಟನ್ ಅಂತ ಎಲ್ಲವೂ ಹೈಬ್ರಿಡ್ಸ್ ಇದೆ, ಅದನ್ನು ಕೂಡ ರೈತ ಬಂದು ಕಾಟನ್ ಸೀಡ್ಸ್ ತೆಗೆದುಕೋಬೇಕು, ಅದನ್ನ ಗಮನಿಸಿಕೊಂಡು ಅದನ್ನ ಬಿತ್ತನೆ ಬೀಜ ತೆಗೆದುಕೋಬೇಕಾಗುತ್ತೆ. ಮತ್ತೆ ರೈತ ಬಂದವರಲ್ಲಿ ದೊರೆಯತಕ್ಕಂತಹ ಬಿತ್ತನೆ ಬೀಜ ಉಪಯೋಗಿಸೋದಾದ್ರೆ ಅವ್ರ ಮನೆಯಲ್ಲಿ ಒಂದು ಸೀಡ್ ಮೊಳಕೆ ಪ್ರಮಾಣ ನೋಡ್ಬೇಕಾಗುತ್ತೆ. ಏನು ಪೇಪರ್ ಟೇಬಲ್ ಅಂತ ಹೇಳಿ, ಅದು ಅದಕ್ಕಿಂತ ಅವರೇ ದೊರೆತಕ್ಕಂಥ ನ್ಯೂಸ್ ಪೇಪರ್ ಅನ್ನು ತಗೊಂಡು ಒಂದು 100 ಕಾಳು ಇಟ್ಬಿಡೋದು, ಜೋಡಿಸಿಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಇನ್ನೊಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಹಾಗಾಗಿ ಸ್ವಲ್ಪ ನೀರು ಚಿಮ್ಸ್ತಾ ಬಂದ್ರೆ ಒಂದು 7 ದಿನದೊಳಗೆ ಮೊಳಕೆ ಹೊಡೆಯುತ್ತೆ. 100 ಬೀಜದಲ್ಲಿ ಎಷ್ಟು ಮೊಳಕೆ ಬಂದಿರುತ್ತೆ ಅಂತ ನೋಡ್ಕೋಬಹುದು. ನಾನು ಆಗ್ಲೇ ಹೇಳ್ದಂಗೆ ಭತ್ತಕ್ಕಾದ 85% ಇರಬೇಕು, ರಾಗಿಗಾದ 80% ಇರಬೇಕು. ಅಷ್ಟು ಮೊಳಕೆ ಬಂದಿದ್ರೆ ಆ ಸೀಡ್ ಲಾಟ್ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಬಿತ್ತನೆಗೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಮತ್ತೆ ಈ ಡಬ್ಬದ ಮರದಲ್ಲಿ ಒಂದು ನುಣ್ಣನೆ ಮರಳ ಹಾಕೊಂಡು ಅಲ್ಲೂ ಬಿತ್ತನೆ ಮಾಡಿ ಸ್ವಲ್ಪ ನೀರು ಚಿಮ್ಸ್ತಾ ಅಲ್ಲೂ ಬರಬಹುದು, ಅಲ್ಲೂ ಬರುತ್ತೆ ಖಂಡಿತ. ಅದು ಅದು ಮಾಡಬಹುದು, ಅದನ್ನು ಮಾಡಬಹುದು. ಆಮೇಲೆ ಇನ್ನೊಂದು ಬಿತ್ತನೆ ಬ್ಯಾಗ್ ಏನ್ ತಗೊಳ್ತಾರೆ, ಆ ಬ್ಯಾಗ್ ನಲ್ಲಿ ಅವರು ಈ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಬೀಜೋಪಚಾರ ಮಾಡಿದ್ರೆ ಯಾವ ಬೀಜೋಪಚಾರ ಮಾಡಿರ್ತಾರೆ, ಯಾವ ಕೆಮಿಕಲ್ ಹಾಕಿರ್ತಾರೆ, ಮತ್ತೆ ಅದು ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಹಾರ್ಮ್ಫುಲ್ ಆ ರೀತಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ರೈತ ಬಂದು ಗಮನಿಸಬೇಕಾಗುತ್ತೆ. ಅಂದ್ರೆ ಈಗ ಬಿತ್ತನೆ ಬೀಜಕ್ಕೆ ಅಂತ ಕೊಂಡ್ಕೊಂಡಿರ್ತಾರೆ, ಆಮೇಲೆ ಅದನ್ನು ಆಹಾರವಾಗಿ ಬಳಸಬಾರ್ದು, ಯಾಕಂದ್ರೆ ಅದು ವಿಷದಿಂದ ಉಪಚಾರ ಮಾಡಿರ್ತಾರೆ. ಅಕಸ್ಮಾತ್ ಬಿತ್ತನೆ ಬೀಜ ಉಪಚಾರ ಆಗಿಲ್ಲ, ರೈತ ಬಂದವರು ಅವರೇ ದೊರೆಯತಕ್ಕಂಥ ಬಿತ್ತನೆ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ಜೈವಿಕ ಬೀಜೋಪಚಾರ ಮಾಡಬಹುದು. ಏನು ನಮ್ಮ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಆ ಟ್ರೈಕೋಡರ್ಮಾ 4 ಗ್ರಾಮ್ 1 ಕೆಜಿ ಹೆಂಗೆ ಬೀಜಕ್ಕೆ ಆ ರೀತಿ ಉಪಚಾರ ಮಾಡುವಂಥದ್ದು, ಅಥವಾ ಕೆಮಿಕಲ್ ಹಾಕ್ಬೇಕು ಅಂದ್ರೆ ಕ್ಯಾಪ್ಟಾನ್ ಅಂತ ಹೇಳ್ತೀವಿ, ತೈರಾಮ್ ಅಂತ ಹೇಳ್ತೀವಿ, ಅದೊಂದು 2-3 ಗ್ರಾಮ್ 1 ಕೆಜಿಗೆ. ಬಟ್ ಆ ರೀತಿ ಬಿತ್ತನೆ ಬೀಜನ ನಮ್ಮಲ್ಲಿ ಸೀಡ್ ಡ್ರಮ್ ಅಂತ ಬರುತ್ತೆ, ಆ ಸೀಡ್ ಡ್ರಮ್ನ ಬಿತ್ತನೆ ಬೀಜ ಮತ್ತೆ ಈ ಕೆಮಿಕಲ್ ಹಾಕಿ ಸ್ವಲ್ಪ ತಿರುಗಿಸಿದ್ರೆ ಚೆನ್ನಾಗಿ ಬೆರೆಯಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ರೈತ ಬಂದವರು ಆದಷ್ಟು ಇಂಥದ್ನ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ರೋಗಗಳನ್ನ ತಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಜೈವಿಕ ಗೊಬ್ಬರಗಳು ಸಿಗ್ತವಲ್ವೇ? ಖಂಡಿತ. ಬೀಜೋಪಚಾರಕ್ಕೆ ನಾನು ಆಗ್ಲೇ ಇಲ್ದಂಗೆ ಒಂದು ಟ್ರೈಕೋಡರ್ಮಾ ಇದಕ್ಕಾಯ್ತು, ಇನ್ನೊಂದು ರೈಸೋಬಿಯಮ್ ಅಂತ ಬರುತ್ತೆ ನಮ್ಮ ದ್ವಿದಳ ಧಾನ್ಯ ಬಿತ್ತನೆ ಬೀಜಗಳಿಗೆ, ರೈಸೋಬಿಯಮ್, ಆಸ್ಟ್ರೋಬ್ಯಾಕ್ಟರ್, ಇಂಥವನ್ನ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಸಾರಜನಕದ ಅಂಶ ಹಿಡಿತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಅದು ರೂಟ್ ನಾಡ್ಯೂಸ್ ಹೇಳ್ತೀವಲ್ಲ ಆ ರೂಟ್ ನಾಡ್ಯೂಸ್ ಡೆವಲಪ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಗಂಟುಗಳು ಉತ್ಪತ್ತಿ ಬೇರೆ ಗಂಟುಗಳು ಉತ್ಪತ್ತಿ ಆಗುತ್ತೆ, ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕ ಇರಲಿಕ್ಕೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ನಮ್ಮ ಕಡಲೆ ಅವರೇ ಇಂಥ ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಮ್ ಬಳಸ್ಕೋ, ರೈಸೋಬಿಯಮ್ ಬಳಸುವಂತ ಏಕದಳ ಬೆಳೆಗಳಿಗಾದ್ರೆ ಅಜೋಸ್ಪಿರ್ಲಮ್ ಅಂತ ವಿಶೇಷವಾಗಿ ಮುಸ್ಕಿನ್ ಜೋಳ ಬಹಳ ಸೂಕ್ತ ಅಂತ ಹೇಳಬಹುದು. ಇನ್ನ ಈ ಬಿತ್ತನೆ ಬೀಜಕ್ಕೆ ಎಷ್ಟು ಮಟ್ಟಿಗೆ ರಿಯಾಯಿತಿ ಸಿಗುತ್ತೆ ಅಂತೇಳಿ ನಮ್ಮ ರೈತ ಬಾಂಧವರಿಗೆ? ಹೌದು, ಇದೊಂದು ಉತ್ತಮ ಪ್ರಶ್ನೆ. ವಿವಿಧ ಬೆಳೆಗಳಿಗೆ ವಿವಿಧ ರಿಯಾಯಿತಿ ದರನ ನಮ್ಮ ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ ನಾವು ರೈತ ಬಾಂಧವರಿಗೆ ನಿಗದಿ ಮಾಡಿದ್ವಿ. ಉದಾಹರಣೆ ಹೇಳಬೇಕು ಅಂತಂದ್ರೆ ಭತ್ತಕ್ಕಾದ್ರೆ ಪ್ರಮಾಣಿತ ಬಿತ್ತನೆ ಬೀಜಕ್ಕಾದ್ರೆ 8 ರೂಪಾಯಿ 1 ಕೆಜಿಗೆ, ಅದೇ ನಿಜ ಚೀಟಿ ಬಿತ್ತನೆ ಬೀಜಕ್ಕಾದ್ರೆ 7 ರೂಪಾಯಿ 1 ಕೆಜಿಗೆ ಅಂತ ಕೊಡ್ತೀವಿ. ದ್ವಿದಳ ಧಾನ್ಯಗಳು ಅಂತ ಹೇಳಿದ್ವಲ್ಲ, ಹೆಸರಾಗಿರ್ಬೋದು, ಉದ್ದು, ಅವರೆ, ಮತ್ತೆ ಕಡಲೆ ಆಗಿರ್ಬೋದು, ಇವಕ್ಕೆ 25 ರೂಪಾಯಿ 1 ಕೆಜಿ ಕೊಡ್ತಾ ಇದೀವಿ ನಾವು. ಅದೇ ಸೂರ್ಯಕಾಂತಿಗಾದ್ರೆ 80 ರೂಪಾಯಿ ಕೊಡ್ತಾ ಇದೀವಿ ಕಿಲೋಗ್ರಾಮ್, ಜಾಸ್ತಿ ಕಾಸ್ಟ್ಲಿ ಸೀಡ್ ಅಂತ ಹೇಳಿ ಅಂದ್ರೆ ಸಂಕರಣ ಬೀಜ ಅಲ್ವಾ, ಸಂಕರಣ ಬೀಜ ಅಂತ ಹೇಳಿ. ಅದೇ ಮುಸ್ಕಿನ ಜೋಳಕ್ಕಾದ್ರೆ 20 ರೂಪಾಯಿ ಕೊಡ್ತಾ ಇದೀವಿ 1 ಕೆಜಿಗೆ, ಮತ್ತೆ ರಾಗಿಗೆ 18 ರೂಪಾಯಿ ಕೊಡ್ತಾ ಇದೀವಿ, ಗೋಧಿಗೆ 15 ರೂಪಾಯಿ ಕೊಡ್ತಾ ಇದೀವಿ, ಶೇಂಗಾಕ್ಕೆ 18 ರೂಪಾಯಿ ಕೊಡ್ತೇವೆ. ಹೀಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಒಂದು ಸಹಾಯಧನ ನಾವು ರೈತ ಬಂದು ಒದಗಿಸ್ಕೊಡ್ತಾ ಇದೀವಿ. ಅಂದ್ರೆ ಇದನ್ನೆಲ್ಲ ಎಲ್ಲಿ ದಾಸ್ತಾನು ಮಾಡಿರ್ತಾರೆ ಅಂತೀರಿ? ಇದು ನಾನು ಆಗ್ಲೇ ಹೇಳಿದಾಗೆ ನಮ್ಮ ಪ್ರತಿ ಒಂದು ಹೋಬಳಿಗೆ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಗೋಡೌನ್ ಇದೆ, ಆ ಗೋಡೌನ್ ದಾಸ್ತಾನು ಮಾಡಿರ್ತೀವಿ, ಮತ್ತೆ ಅದ್ರ ಮೂಲಕ ವಿತರಣೆ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ಹೋಬಳಿ ಇರೋದ್ರಿಂದ ಎಲ್ಲರೂ ಅಲ್ಲಿ ಹೋಬಳಿ ಮಟ್ಟಕ್ಕೆ ಬರೋಕ್ಕಾಗೋದಿಲ್ಲ ಅನ್ನೋ ಉದ್ದೇಶದಿಂದ ಕೆಲವು ಅಡಿಷನಲ್ ಪಾಯಿಂಟ್ಸ್ ಸೇಲ್ ಪಾಯಿಂಟ್ಸ್ ಅನ್ನು ಮಾಡ್ಕೊಂಡಿದ್ದೀವಿ. ಮಾಡ್ತೀವಿ. ಹೆಚ್ಚುವರಿ ವಿತರಣಾ ಸ್ಥಳಗಳನ್ನ ಮಾಡಿಕೊಂಡು ಆ ವಿತರಣಾ ಸ್ಥಳಗಳ ಮೂಲಕ ಮತ್ತೆ ವಿತರಣೆ ಮಾಡ್ತೀವಿ. ಅದು ಅಲ್ಲದೆ ನಮ್ದು ಈ ಪ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಅವ್ರಿಗೂ ಮೂಲಕ ನಾವು ವಿತರಣೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ. ಅಂದ್ರೆ ಇಲ್ಲೆಲ್ಲಾನು ಕೂಡ ಈ ಒಂದು ಸೌಲಭ್ಯವನ್ನು ಪಡ್ಕೋಬಹುದು ಖಂಡಿತವಾಗ್ಲೂ. ಅಂದ್ರೆ ಈ ಸೌಲಭ್ಯ ಪಡ್ಕೋಬೇಕು ಅಂದ್ರೆ ನಮ್ಮ ರೈತರು ಏನು ದಾಖಲಾತಿಗಳನ್ನು ಕೊಡಬೇಕಾಗತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆ ಅಂತಂದ್ರೆ ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಈಗ ಒಂದು 5 ವರ್ಷದ ಹಿಂದೆ ಪಹಣಿ ತರಬೇಕಾಗಿತ್ತು ರೈತರು. ಆ ಪಹಣಿ ತಂದು ಅವರು ಅವರ ಹೆಸರಲ್ಲಿ ಜಮೀನ್ ಇದೆ ಅಂತ ತೋರಿಸಿದ ಮೇಲೆ ನಾವು ವಿತರಣೆ ಮಾಡ್ತಾ ಇದ್ವಿ. ಈಗ ನಮ್ಮ ಕೆ ಕಿಸಾನ್ ಅಂತ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಏನ್ ಮಾಡುದು, FID ಅಂತ, ಫಾರ್ಮರ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ವಿ. ಅವರು ನಮ್ಮ ರೈತ ಸಂಪರ್ಕ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ, ಒಂದ್ಸಲ ರಿಜಿಸ್ಟ್ರೇಷನ್ ಆದ್ರೆ ಅವರತಕ್ಕಂತ ಎಲ್ಲ ಡೀಟೇಲ್ಸ್ ಅಲ್ಲಿ ನಮ್ ರೆಕಾರ್ಡ್ ಆಗಿರುತ್ತೆ. ಅವರು ನೆಕ್ಸ್ಟ್ ಅವ್ರು ಬಂದಾಗ ಅವ್ರ FID ನಂಬರ್, ಬರೀ ನಂಬರ್ ಹೇಳಿದ್ರೆ ಸಾಕು, ನಾವು ಅದರ ನಂಬರ್ ಮೂಲಕ ನಾವು ಅವ್ರಿಗೆ ವಿತರಣೆ ಮಾಡ್ಕೊಂತ ಕ್ರಮ ತೆಗೆದುಕೊಂಡಿದ್ದೀವಾಗ್ಲೇ. ಅಂದ್ರೆ ಈ ರಿಯಾಯಿತಿ ಇರುತ್ತಲ್ಲ, ಇದು ಎಷ್ಟು ಮಿತಿಗೆ ಒಳಪಟ್ಟಿರುತ್ತೆ ಅಂತೀರಿ? ಅದು ನಾವು ಮ್ಯಾಕ್ಸಿಮಮ್ 50% ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ 50% ಮತ್ತೆ ಲಿಮಿಟೆಡ್ ನಾನು ಆಗ್ಲಿ ಹೇಳಿದ್ನಲ್ಲ, ರೇಟ್ಸ್ ಹೇಳಿದ್ನಲ್ಲ, ಆ 25 ರುಪೀಸ್ 20 ರುಪೀಸ್ ಆ ಮಿತಿಗೆ ಒಳಪಟ್ಟು ನಾವು ಮತ್ತೆ ಜಮೀನಿನ ಕ್ಷೇತ್ರ ವಿಸ್ತೀರ್ಣ ಹೇಳ್ತಾರಂಥದ್ದು. ಆ ವಿಸ್ತೀರ್ಣ ಹೇಳಿದ್ರೆ ಮ್ಯಾಕ್ಸಿಮಮ್ 5 ಎಕರೆಗೆ 2 ಹೆಕ್ಟೇರು ಅಥವಾ 5 ಎಕರೆಗೆ ಅಂತ ಹೇಳಿ ಇದು ಮಾಡಿದ್ವಿ. ಈ ರೈತರು ಸಣ್ಣ ರೈತರಾಗಿರ್ಬೋದು ದೊಡ್ಡ ರೈತರಾಗಿರ್ಬೋದು 5 ಎಕರೆ ತನಕ ಅವ್ರಿಗೆ ಕೊಡುವಂತ ವ್ಯವಸ್ಥೆನ ನಾವು ಮಾಡ್ಕೊಂಡಿದೀವಿ. ಅಂದ್ರೆ ಈಗ 1 ಎಕರೆಗೆ ಇಷ್ಟು ಅಂತ ಬೀಜದ ದರ ಇರುತ್ತೆ, ದರ ಇರುತ್ತೆ, ಅದಕ್ಕನುಗುಣವಾಗಿ 5 ಎಕರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ರಿಯಾಯಿತಿ ಸಿಗುತ್ತೆ. ಇನ್ನೂ ಹೆಚ್ಚು ಬೀಜ ಬೇಕಾಯ್ತು ಅಂದ್ರೆ, ಇನ್ನೂ ಹೆಚ್ಚು ಬೀಜ ಬೇಕಾಗುತ್ತೆ ಅಂತಂದ್ರೆ ಫುಲ್ ರೇಟ್ ಅಲ್ಲಿ ತಗೋಬೇಕಾಗುತ್ತೆ. ಅದ್ರ ಸಿಗುತ್ತೆ ಬೀಜ? ಬೀಜ ಸಿಗುತ್ತೆ, ಹೆಚ್ಚಿನ ಪ್ರಮಾಣ ದೊರೆಯುತ್ತೆ ಅನ್ನೋದಾದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನಾವು ಬೇರೆ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಗೈಡ್ ಮಾಡ್ತೀವಿ, ಮಾಹಿತಿ ಕೊಡ್ತೀವಿ. ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಕಾರ್ಪೊರೇಷನ್ ಇದೆ ಅಲ್ಲಿ ಕೊಡುವಂತದ್ದು, ಅಲ್ಲಿ ನಾವು ಮಾಹಿತಿ ಕೊಡ್ತೀವಿ. ಇನ್ನೊಂದು ದೇವರಾಜ್ ಅವರೇ, ಈಗ ಮುಖ್ಯವಾಗಿ ಕೆಲವು ಖಾಸಗಿ ಒಂದು ಬಿತ್ತನೆ ಬೀಜಗಳನ್ನು ಕೂಡ ಈ ಒಂದು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಒದಗಿಸುವಂತ ವ್ಯವಸ್ಥೆ ಅಂತ ತಾವು ಹೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಪರೀಕ್ಷೆ ಏನಾದರೂ ಆಗಿರುತ್ತಾ, ಇವು ಒಳ್ಳೆ ಬೀಜಗಳು ಒಳ್ಳೆ ತಳಿಗಳು ಅಂತ? ಖಂಡಿತ ಖಂಡಿತ ಖಂಡಿತ ಆಗಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಅವ್ರು ಏನು ಒಂದು ಬಿತ್ತನೆ ಬೀಜ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ತಾ ಇರ್ತಾರೆ, ಆ ಪ್ಯಾಕ್ ನ ಮುಂಚೆನೆ ಅವರೆಲ್ಲ ಲೇಬಲ್ಸ್ನೆಲ್ಲ ಹಾಕ್ಬೇಕಾಗುತ್ತೆ. ಮೊಳಕೆ ಯಾವತ್ತು ಮಾಡಿದ್ದಾರೆ, ಮೊಳಕೆ ಪ್ರಮಾಣ ಎಷ್ಟು, ಎಷ್ಟು ಪ್ರಮಾಣದ ಮೊಳಕೆ ಇರುತ್ತೆ ಅಂತ ಹೇಳಿ, ಮತ್ತೆ ಉತ್ಪಾದಕರು ಯಾರು ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಡೀಟೇಲ್ಸ್ ಇರುತ್ತೆ. ರೈತರ ಬೇಡಿಕೆಯನ್ನು ಆಧರಿಸಿನ ನೀವು ಪೂರೈಕೆ ಮಾಡ್ತೀರಾ ಖಾಸಗಿ ಕಂಪನಿಗಳ ತಳಿಗಳನ್ನ? ಅದು ಆಗ್ತಾ ಇದೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಮುಸ್ಕಿನ ಜೋಳದಲ್ಲಿ ಸುಮಾರು 100-150 ತಳಿಗಳಿದ್ದಾವೆ, ಮತ್ತೆ ನಮ್ಮ ಸನ್ಫ್ಲವರ್ನಲ್ಲಿ ಸೂರ್ಯಕಾಂತಿಯಲ್ಲಿ 50 ತಳಿಗಳಿದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಮತ್ತೆ ರೈತರ ಏನ್ ಬೇಡಿಕೆ ಅನುಗುಣವಾಗಿ ನಾವು ಸಪ್ಲೈ ಮಾಡತಕ್ಕಂಥ ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಈಗ ಕೃಷಿ ಯಂತ್ರೋಪಕರಣಗಳಲ್ಲಿ ಖಾಸಗಿ ಸಂಸ್ಥೆಗಳು ಒಂದು ಪ್ರಮಾಣ ಪತ್ರ ಪಡ್ಕೊಂಡಿರ್ಬೇಕಾಗತ್ತೆ. ಹೌದು, ಈ ಒಂದು ಪಟ್ಟಿಗೆ ಸೇರ್ಕೋಬೇಕು ಅಂದ್ರೆ. ಹೌದು, ಬಿತ್ತನೆ ಬೀಜಗಳಿಗೂ ಏನಾದರೂ ನಾವು ತಾವು ಉತ್ತಮ ಪ್ರಶ್ನೆ ಕೇಳಿದ್ರಿ. ನಾನು ಆಗ್ಲೇ ಹೇಳಿದ ಮುಂಗಾರು ಮತ್ತು ಹಿಂಗಾರಂಗಾಮು, ಮುಂಗಾರಂಗಮ್ಗೂ ಪ್ರತಿ ವರ್ಷ ನಾವು ಟೆಂಡರ್ ಕರಿತೀವಿ, ಹಿಂಗಾರಂಗಮ್ ಟೆಂಡರ್ ಕರಿತೀವಿ. ಟೆಂಡರ್ ಕರೆದಾಗ ಅದನ್ನೆಲ್ಲ ಸ್ಕೂಟಿ ಮಾಡಿರ್ತೀವಿ, ಯಾವ ಸಂಸ್ಥೆ ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಪ್ರಮಾಣ ಸಂಸ್ಥೆಯಿಂದ ಅವರು ಆಗ್ಲೇ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ, ಲೈಸೆನ್ಸ್ ಪಡ್ಕೊಂಡಿದ್ದಾರಾ, ಎಲ್ಲಿ ಅವರು ಬೀಜೋತ್ಪಾದನೆ ಮಾಡ್ಕೊಂಡಿದ್ದಾರೆ, ಎಷ್ಟು ಪ್ರಮಾಣದ ಬೀಜೋತ್ಪಾದನೆ ಮಾಡ್ಕೊಂಡಿದ್ದಾರೆ, ಮತ್ತೆ ಅವ್ರ ಕ್ವಾಲಿಟಿ ಹೇಗಿದೆ, ಮತ್ತೆ ಅದು ಮತ್ತೆ ಯೂನಿವರ್ಸಿಟಿಯಲ್ಲಿ ಟೆಸ್ಟ್ ಮಾಡಿಸಿದಾರಾಗ್ಲೇ, ಮಲ್ಟಿ ಲೊಕೇಶನ್ ಟ್ರಯಲ್ಸ್ ಅಂತ ಹೇಳ್ತೀವಿ ಅದನ್ನ. ಯಾವ್ದನ್ನ ಖಾಸಗಿ ಸಂಸ್ಥೆಗಳ ಹೈಬ್ರಿಡ್ ತಳಿಗಳು ಬಿಡುಗಡೆ ಮಾಡಕ್ ಮುಂಚೆ ಮಲ್ಟಿ ಲೊಕೇಶನ್ ಟ್ರಯಲ್ ಮಾಡ್ಕೊಂಡು ನೋಡಿದಾರೆ, ಅದೆಲ್ಲ ಟೆಸ್ಟ್ ಮಾಡಿದ್ಮೇಲೆ ನಾವು ಕನ್ಫರ್ಮೇಶನ್ ಮಾಡ್ಕೊಂಡ್ಮೇಲೆ ಅದನ್ನ ನಾವು ಪಟ್ಟಿಗೆ ಸೇರಿಸ್ಕೊಳ್ತೀವಿ. ಅಂತ ತಳಿಗಳನ್ನ ಮಾತ್ರ ವಿತರಣೆ ಮಾಡ್ಲಿಕ್ಕೆ ನಾವು ಅನುವು ಮಾಡ್ಕೊಡ್ತೀವಿ. ರೈತರಿಗೆ ಆತಂಕ ಬೇಕಾಗಿಲ್ಲ, ಖಂಡಿತ ಖಂಡಿತ ಆತಂಕ ಬೇಕಾಗಿಲ್ಲ. ಇದು ಮೀರಿ ಕೂಡ ಅಕಸ್ಮಾತ್ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೆಯತಕ್ಕಂತಹದ್ದು ಅಥವಾ ನಮ್ಮ ಖಾಸಗಿ ಮಾರಾಟಗಾರರಲ್ಲಿ ದೊರೆಯತಕ್ಕಂಥ ಬಿತ್ತನೆ ಬೇಗ ಕಳಪೆ ಅಂತ ಕಂಡು ಬಂದರೆ ಅವ್ರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ಸೀಡ್ ಆಕ್ಟ್ ಅಂತ ಹೇಳ್ತೀವಿ, ಬೀಜ ಕಾಯ್ದೆ. ಬೀಜ ಕಾಯ್ದೆ ಅಥವಾ ಬೀಜ ಅಧಿನಿಯಮ 1966 ಬಂದಿರತಕ್ಕಂಥ ಬೀಜ ಅಧಿನಿಯಮ, ಮತ್ತು 1968 ಬೀಜ ನಿಯಮಗಳು ಅಂತ ಸೀಡ್ ರೂಲ್ಸ್ ಅಂತ ಬಂತು. 1983 ಸೀಡ್ ಕಂಟ್ರೋಲ್ ಆರ್ಡರ್ ಅಂತ ಹೇಳಿ ಬೀಜ ನಿಯಂತ್ರಣ ಆದೇಶ ಅಂತ ಹೇಳಿ, ಇವುಗಳ ಆಧಾರದ ಮೇಲೆ ನಾವು ನಮ್ಮಲ್ಲಿ ಸೀಡ್ ಇನ್ಸ್ಪೆಕ್ಟರ್ಸ್ ಅಂತ ಇದೆ, ಅಂದ್ರೆ ಬೀಜ ಪರಿವೀಕ್ಷಕರು ಅಂತ ಹೇಳಿ. ನಮ್ಮ AAO ಆಗಿರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, AD ಆಗಿರ್ಬೋದು, ಇವರು ಪ್ರತಿ ನಮ್ಮ ಖಾಸಗಿ ಬೀಜ ಮಾರಾಟಗಾರರ ಮಳಿಗೆಗಳಿಗೆ ಹೋಗಿ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತೀವಿ, 11,000 ಟಾರ್ಗೆಟ್ ಮಾಡಿರ್ತೀವಿ. ಎಕ್ಸಾಂಪಲ್ ಹೇಳ್ತಾರೆ ಅಂದ್ರೆ ಅಷ್ಟು ನಮೂನೆ ತಗೋಬೇಕು, ಅಷ್ಟು ನಮೂನೆ ತಗೊಂಡು ಅದನ್ನ ಟೆಸ್ಟ್ ನಮ್ಮಲ್ಲಿ 4 ಸೀಡ್ ಡ್ಯಾಪ್ಸ್ ಇದ್ವಿ, ಕರ್ನಾಟಕ ರಾಜ್ಯದಲ್ಲಿ ಬೀಜ ಪರೀಕ್ಷಾ ಪ್ರಯೋಗಾಲಯ, ಬೀಜ ಪರೀಕ್ಷಾ ಪ್ರಯೋಗಾಲಯಗಳು ಒಂದು ಬೆಂಗಳೂರಿನಲ್ಲಿ, ಗಂಗಾವತಿ, ದಾವಣಗೆರೆ ಮತ್ತು ಧಾರವಾಡದಲ್ಲಿದೆ. ಅದಲ್ಲದೆ ಯೂನಿವರ್ಸಿಟಿಗಳು ಇದೆ, ಯೂನಿವರ್ಸಿಟಿಗಳು ಇದೆ. ಆ ಬೀಜ ಪರೀಕ್ಷಾ ಪ್ರಯೋಗಗಳಿಗೆ ನಾವು ಟೆಸ್ಟಿಗೆ ಕಳಿಸ್ತೀವಿ. ಆ ಟೆಸ್ಟಲ್ಲಿ ಅಕಸ್ಮಾತ್ ಅದೇನೋ ಕಳಪೆ ಅಂತ ಕಂಡು ಬಂದರೆ, ಅಂದರೆ ನಿರೀಕ್ಷಿತ ಪ್ರಮಾಣದ ಮೊಳಕೆ ಪ್ರಮಾಣ ಇರಲಿಲ್ಲ ಅಂತ ಕಂಡು ಬಂದರೆ, ಅವರ ವಿರುದ್ಧ ನಾವು ಕೇಸ್ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸುಮಾರು 157 ಕಳಪೆ ಪ್ರಮಾಣದ ಬೀಜ ಅಂತ ಕಂಡು ಬಂದಿದೆ, ಅವಕ್ಕೆ ವಿರುದ್ಧ ನಾವು ಕೇಸ್ ಹಾಕುವಂಥ ನಾವು ಪ್ರಕ್ರಿಯೆಯಾಗಲೇ ಶುರು ಮಾಡ್ಕೊಳ್ತಾ ಇದೀವಿ. ಅದನ್ನು ಕೇಸ್ ಹಾಕೋದ ವ್ಯವಸ್ಥೆನು ಮಾಡ್ತಾ ಇದೀವಿ ಕೋರ್ಟ್ನಲ್ಲಿ. ಅಂದ್ರೆ ನಮ್ಮ ರೈತರು ಏನು ಬಿತ್ತನೆ ಬೀಜ ಕೊಂಡ್ಕೊಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ರಸೀದಿ ಆ ಚೀಲ ಸ್ವಲ್ಪ ಬೀಜದ ನಮೂನೆ ಇಟ್ಕೊಳ್ಳೋದು ಒಳ್ಳೇದು ಅಂತ. ಖಂಡಿತ ಮತ್ತೆ ಅದರ ಚೀಲದ ಮೇಲೆ ಇರುವಂತಹ ಚೀಟಿಗಳು ತಾವು ಹೇಳಿದ್ರಿ, ಹೌದು ಆ ಚೀಟಿಗಳೆಲ್ಲ ಇಟ್ಕೊಳ್ಳುವಂಥದ್ದು. ಯಾಕೆ ಆ ಸೀಸನ್ ಮುಗಿಯುತ್ತಂಗೆ ಇಟ್ಕೊಂಡ್ರೆ ಅಕಸ್ಮಾತ್ ಮುಂದೆ ಕೇಸ್ ಹಾಕ್ಬೇಕು ಅಂತ ಅನ್ನೋದಾದ್ರೂ ಅದೊಂದು ನಮ್ಗೆ ರೆಕಾರ್ಡ್ಸ್ ಇದ್ದಂಗೆ ಆಗುತ್ತೆ, ಅದು ನಮಗೂ ಅನುಕೂಲ ಆಗುತ್ತೆ, ರೈತ ಬಂದವನಿಗೂ ಅನುಕೂಲ ಆಗುತ್ತೆ. ಈಗ ನೀವು ಪ್ರಮಾಣೀಕೃತ ಬಿತ್ತನೆ ಬೀಜ ಮತ್ತು ನಿಜ ಚೀಟಿ ಬಿತ್ತನೆ ಬೀಜ ಅಂತ ಹೇಳಿದ್ರಿ, ಹೌದು, ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಇವಕ್ಕೆ? ಗುಣಮಟ್ಟದ ವ್ಯತ್ಯಾಸ ಇರೋದಿಲ್ಲ. ಒಂದು ನಮ್ಮಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನೋಟಿಫಿಕೇಶನ್ ಅಂತ ಮಾಡ್ತೀವಿ, ಅಧಿಸೂಚನೆ ಮಾಡ್ತೀವಿ. ಯಾವ್ದು ಅಧಿಸೂಚನೆ ಆಗುತ್ತೆ, ಅಧಿಸೂಚನೆ ಆಗಿರತಕ್ಕಂಥ ಬಿತ್ತನೆ ಬೀಜಗಳನ್ನ ನಾವು, ಆ ತಳಿಗಳ ಬಿತ್ತನೆ ಬೀಜಗಳನ್ನ ನಾವು ಪ್ರಮಾಣೀಕರಣ ಮಾಡಬಹುದು. ಇನ್ನಾಗಲೇ ಖಾಸಗಿ ಸಂಸ್ಥೆಗಳ ಈ ಹೈಬ್ರಿಡ್ಸ್ ಅಂತ ಏನು ಹೇಳಿದೆ, ಕೆಲವು ಅಧಿಸೂಚನೆ ಆಗಿರುತ್ತೆ, ಕೆಲವು ಅಧಿಸೂಚನೆ ಆಗಿರೋದಿಲ್ಲ, ಅವರೇ ರಿಲೀಸ್ ಮಾಡಿರ್ತಾರೆ ಬೇಸ್ಡ್ ಆನ್ ನಮ್ಮ ಯೂನಿವರ್ಸಿಟಿಯಲ್ಲಿ ಮಲ್ಟಿಲೊಕೇಶನ್ ಟ್ರಯಲ್ಸ್ ಅಂತ ಏನು ಮಾಡ್ತಾರೆ, ಅದ ಮೇಲೆ ಬಿಡುಗಡೆ ಮಾಡಿರ್ತಾರೆ. ಅಂತ ಬಿಡುಗಡೆ ಆಗಿರತಕ್ಕಂಥದ್ದಕ್ಕೆ ನಾವು ಪ್ರಮಾಣೀಕರಣ ಮಾಡೋದಿಲ್ಲ. ನಿಜ ಚೀಟಿ ಅಂತ ನಿಜ ಚೀಟಿ ಬಿತ್ತನೆ ಬೀಜಗಳು ಅಂತ ಹೇಳಿ ಅವ್ರು ಸೇಲ್ ಮಾಡ್ತಾರೆ. ಬಟ್ ನಿಜ ಚೀಟಿ ಬಿತ್ತನೆ ಬೀಜಗಳು ಸೇಲ್ ಮಾಡೋಕ್ಕೂ ಮುಂಚೆ ಅವರು ಎಲ್ಲ ಒಂದು ಕನ್ಫರ್ಮೇಶನ್ ಮಾಡ್ಕೊಂಡಿರಬೇಕು ಅವರ ಸಂಸ್ಥೆಯಿಂದ ಮತ್ತು ಯೂನಿವರ್ಸಿಟಿಯಿಂದ ಕನ್ಫರ್ಮೇಶನ್ ಮಾಡ್ಕೊಂಡಿರಬೇಕು. ಅದು ಅದಾದ್ಮೇಲೆ ನಾವು ಬಿತ್ತನೆ ಬೀಜ ವಿತರಣೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೀವಿ ಅವರಿಗೆ. ಇನ್ನು ಮುಖ್ಯವಾಗಿ ಈ ಒಂದು ಹಿಂಗಾರು ಹಂಗಾಮಿಗೆ ಈ ರಸಗೊಬ್ಬರದ ಒಂದು ದಾಸ್ತಾನು ಯಾವ ರೀತಿ ಇದೆ ಅಂತೇಳಿ ಉದಾಹರಣೆ ಮುಂಗಾರು ಹಂಗಾಮ ತೆಗೆದುಕೊಂಡ್ರೆ, ಮುಂಗಾರು ಹಂಗಾಮಲ್ಲಿ 24 ಲಕ್ಷ ಟನ್ ಎಲ್ಲ ವಿವಿಧ ರಸಗೊಬ್ಬರಗಳು ಅಂದ್ರೆ ವಿವಿಧ ಗ್ರೇಡ್ಗಳು ಅಂತ ಹೇಳ್ತೀವಿ. ಉದಾಹರಣೆ ಮುಖ್ಯವಾಗಿ ನಮಗೆ ಯೂರಿಯಾ, ಡಿಎಪಿ, ಎಂಒಪಿ ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಂತ ಹೇಳಿ ಈ 4 ವಿಧ ಇಟ್ಕೊಂಡು ಮಾಡ್ಕೊಂಡಿದ್ದೀವಿ. ಈ 4 ವಿಧದಲ್ಲಿ ಇವೆಲ್ಲವೂ ಸೇರಿ 24 ಲಕ್ಷ ಟನ್ ನಮಗೆ ಅವಶ್ಯಕತೆ ಇತ್ತು ಅಂತ ಮುಂಗಾರಿನಲ್ಲಿ. ಸೊ ನಮಗೆ ಮುಂಗಾರಿನಲ್ಲಿ ಇದುವರೆಗೆ ಕನ್ಸಂಪ್ಷನ್ ಆಗಿರುವಂತದ್ದು 28 ಲಕ್ಷ. ಓಹೋ, 4 ಲಕ್ಷ ಟನ್ ಹೆಚ್ಚಿಗೆ ಕನ್ಸಂಪ್ಷನ್ ಆಗಿದೆ ಅಂದ್ರೆ ಅಷ್ಟು ಸಪ್ಲೈ ಆಗಿದೆ, ಬಟ್ ಎಲ್ಲೂ ಯಾವುದೇ ಕೊರತೆ ಬಂದಿರೋದಿಲ್ಲ. ಹಿಂಗಾರಂಗನಲ್ಲೂ ಕೂಡ 18 ಲಕ್ಷ ಟನ್ ಅಷ್ಟು ನಮಗೆ ಬೇಡಿಕೆ ಇದೆ ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಂಡಿದೀವಿ. ಅಕ್ಟೋಬರ್ನಿಂದ ನಾವು ಹಿಂಗಾರು ಮತ್ತು ಬೇಸಿಗೆ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಅಕ್ಟೋಬರ್ ಈಗ ಮೊದಲನೇ ವಾರ ಇರೋದ್ರಿಂದ ಈಗಾಗಲೇ ಸಪ್ಲೈ ಆಗ್ತಾ ಇದೆ, ಮತ್ತೆ ಎಂದು ಯಾವುದು ಕೊರತೆ ಕಂಡು ಬಂದಿಲ್ಲ. ಕೊರತೆ ಕಂಡು ಬರದಾಗೆ ನಾವು ಸರಬರಾಜು ಮಾಡ್ಕೊಳ್ತಾ ಇದೀವಿ, ತೊಂದರೆ ಆಗೋದಿಲ್ಲ. ಅಂದ್ರೆ ಮುಖ್ಯವಾಗಿ ಯೂರಿಯಾ, ಡಿಎಪಿ, ಮ್ಯೂರೇಟಾ ಪೊಟ್ಯಾಶು ಮತ್ತೆ ಸಂಕೀರ್ಣ ಗೊಬ್ಬರ. ಸಂಕೀರ್ಣ ಗೊಬ್ಬರ, ಹೌದು, ಕಾಂಪ್ಲೆಕ್ಸ್ ಗೊಬ್ಬರ ಅಂತ ಹೇಳ್ತೀವಿ. ದಾಸ್ತಾನಾಗಿರುತ್ತೆ. ಇನ್ನು ಈ ಸದುವಿನ ಸಲ್ಫೇಟು, ಇಂಥ ಬೋರಾಕ್ಸು, ಇಂಥವನ್ನು ಏನಾದರೂ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತೆ? ಹೌದು ಹೌದು, ನಾನು ಈಗಾಗಲೇ ಹೇಳಿದಂಗೆ 4 ಗ್ರೇಡ್ ಹೇಳಿದ್ನಲ್ಲ, ಇದು ನಮ್ಮ ರೈತ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕೊಡೋದಿಲ್ಲ, ಅದು ಖಾಸಗಿ ಮಾರಾಟ ಮಾರ್ಗ ಮೂಲಕನೇ ಅದು ವಿತರಣೆ ಆಗುತ್ತೆ. ಅದಕ್ಕಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದನೇ, ಭಾರತ ಸರ್ಕಾರದಿಂದಾಗಲೇ ಸಬ್ಸಿಡಿ ಕೂಡ ಯಾರು ಮ್ಯಾನುಫ್ಯಾಕ್ಚರ್ ಇರ್ತಾರೆ ಅವರಿಗೆ ಸಬ್ಸಿಡಿ ಹೋಗ್ತಾ ಇರುತ್ತೆ. ತಾವು ಹೇಳಿದಂಗೆ ಜಿಂಕ್ ಸಲ್ಫೇಟ್, ಸತ್ಯವಿನ್ ಸಲ್ಫೇಟ್ ಆಗಿರ್ಬೋದು, ಬೋರಾಕ್ಸ್ ಆಗಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಮತ್ತೆ ಕಬ್ಬಿಣದ ಸಲ್ಫೇಟ್, ಕಬ್ಬಿಣ ಸಲ್ಫೇಟ್, ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ, ಹೌದು, ಮ್ಯಾಂಗನೀಸ್ ಸಲ್ಫೇಟ್, ಇಂಥ ಏನು ಲಘು ಪೋಷಕಾಂಶಗಳು ಇರತಕ್ಕಂಥ ಗೊಬ್ಬರಗಳನ್ನು, ಲಘು ಗೊಬ್ಬರಗಳನ್ನು ನಾವು ರೈತ ಸಂಪರ್ಕ ಮೂಲಕ ಈ ಸಬ್ಸಿಡಿ ದರದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ಕೊಳ್ತೀವಿ ಮತ್ತು ವಿತರಣೆ ಮಾಡ್ತಾ ಇದೀವಿ. ಆಗಲೇ ಅಂದ್ರೆ ಅವರಿಗೆ ಅದು ಶಿಫಾರಸು ಇರಬೇಕು, ಅವರ ಮಣ್ಣಲ್ಲಿದ್ದು ಶಿಫಾರಸು ಮಾಡ್ತದೆ, ಅದು ಉತ್ತಮವಾದ ಪ್ರಶ್ನೆಗಳಿದೆ. ಆ ಶಿಫಾರಸು ಇರಬೇಕು ಅಂತಂದ್ರೆ ಈ ರೈತ ಬಂದವರು ಈ ಮಣ್ಣು ಆರೋಗ್ಯ ಚೀಟಿ ಪಡೆಯುವಂಥದ್ದು ಬಹಳಷ್ಟು ಮುಖ್ಯ. ಮಣ್ಣು ಆರೋಗ್ಯ ಚೀಟಿ ಆಧಾರದ ಮೇಲೆ ಅವನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಹೌದು, ಒಟ್ಟಾರೆ ಒಂದು ಮುಖ್ಯವಾದ ಒಂದು ಹಂಗಾಮು ಅಂತಾನೆ ಹೇಳ್ಬೋದು. ಇದರಲ್ಲೂ ಸಾಕಷ್ಟು ಬಿತ್ತನೆ ಗುರಿ ಇರಬೇಕಲ್ವೇ? ನಾವು ಈಗ ಮುಂಗಾರದ ಹೇಳ್ಬಿಡ್ತೀನಿ. ಈಗ ಮುಂಗಾರಿನಲ್ಲಿ ಸುಮಾರು 77 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಬೇಕಿತ್ತು ಅಂತ ಹೇಳಿ ನಾವು ಒಂದು ಅಂದಾಜು ಮಾಡ್ಕೊಂಡಿದ್ವಿ. ಮಳೆ ಚೆನ್ನಾಗಿರೋದ್ರಿಂದ 78.5 ಲಕ್ಷ ಅಂದ್ರೆ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಿದೆ. ಅಂದ್ರೆ ನಮ್ಮ ಗುರಿ ಮೀರಿ ಬಿತ್ತನೆ ಆಗೋಗಿದೆ. 1.5 ಲಕ್ಷ ಹೆಕ್ಟೇರ್ ಹೆಚ್ಚಿಗೆ ಬಿತ್ತನೆ ಆಗಿದೆ. ಇದು ಒಂದು ಸಾಧನೆ, ಒಂದು ಸಂತೋಷ ಪಡುವಂತ ವಿಚಾರ. ಹಿಂಗಾರಂಗಮ್ನ ಅದೇ ರೀತಿ ನಾವು ತಗೊಂಡಾಗ ಹಿಂಗಾರಂಗಮ್ನಲ್ಲಿ 28 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಬೇಸಿಗೆ ಹಂಗಾಮ್ನಲ್ಲಿ ಜನವರಿಯಿಂದ ಮಾರ್ಚ್ ಅಂತ ಏನು ಹೇಳ್ತೀವಿ, ಅದು 5 ಲಕ್ಷ ಹೆಕ್ಟೇರ್, ಅಂದ್ರೆ ಎರಡು ಸೇರಿ ಸುಮಾರು 33 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಬೇಕು ಅಂತ ಅನ್ಕೊಂಡಿದೀವಿ. ಆಗ್ಲೇ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಈಗಾಗಲೇ ಇದುವರೆಗೂ ಸುಮಾರು 47,000 ಕ್ವಿಂಟಾಲ್ ಅಷ್ಟು ವಿವಿಧ ಬಿತ್ತನೆ ಬೀಜಗಳು, ಮುಖ್ಯವಾಗಿ ಕಡಲೆ, ನಮ್ಮ ಹಿಂಗಾರಿ ಜೋಳ ಆಗಿರ್ಬೋದು, ಕುಸ್ಬೆ, ಮುಸ್ಕಿನ ಜೋಳ ಇವಾಗಲೇ ವಿತರಣೆ ಆಗ್ತಾ ಇದೆ. ಮತ್ತೆ ರಾಗಿ ಕೂಡ ಆಗ್ತಾ ಇದೆ, ಇಲ್ಲಿ ನಮ್ಮ ಸೌತ್ ಅಲ್ಲಿ ರಾಗಿ ಕೂಡ ವಿತರಣೆ ಆಗ್ತಾ ಇದೆ. ತಮ್ಗೆ ಹೇಳಬೇಕು ಅಂತಂದ್ರೆ ಈ ಅಕ್ಟೋಬರ್ ಮಂತ್ ಎಂದು ನಾವು ತಗೊಂಡ್ರೆ ಆಸ್ ಆನ್ ಡೇಟ್ 44 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಸುಮಾರು 64 ಮಿಲಿಮೀಟರ್ ಮಳೆ ಹೆಚ್ಚಿಗೆನೆ ಆಗಿದೆ. ಸೊ ಮಳೆನೂ ಕೂಡ ಆಶಾದಾಯಕವಾಗಿದೆ, ಸ್ವಲ್ಪ ನಮಗೆ ಬಿತ್ತನೆ ಚೆನ್ನಾಗುತ್ತೆ ಅಂತ ಹೇಳಿ ನಾವು ನಮ್ಮ ಆಶಾಭಾವನೆ ಹೊಂದ್ಕೊಂಡಿದ್ವಿ. ಇನ್ನು ರೈತರ ಬೇಡಿಕೆಯನ್ನು ಆಧರಿಸಿ ಕೂಡ ಬಿತ್ತನೆ ಬೀಜವನ್ನು ತಂದು ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ ಮಾಡುವಂತಹ ವ್ಯವಸ್ಥೆ ಏನಾದರೂ ಇದೆಯಾ? ನಾನು ಆಗಲೇ ಹೇಳಿದಂಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಯಾವ ಬಿತ್ತನೆ ಬೀಜ ಬೇಕು ಅಂತ ಹೇಳಿ ಆಗಲೇ ಮುಂಚೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ, ಸರ್ವೆ ಮಾಡಿರ್ತೀವಿ. ನಾನಾಗಲೇ ಉದಾಹರಣೆಗೆ ನಮ್ಮ ಹಿಂಗಾರಂಗಾಮ್ನಲ್ಲಿ ಎಲ್ಲ ಬಿತ್ತನೆ ಬೀಜಗಳು ನಮ್ಮ ಕೃಷಿ ಬೆಳೆಗಳ ಬಿತ್ತನೆ ಬೀಜ ಒಟ್ಟು 14 ಲಕ್ಷ ಕ್ವಿಂಟಲ್ ಅಷ್ಟು ಬೇಕಾಗುತ್ತೆ ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಂಡಿದ್ವಿ. ನಾ SRR ಅಂತ ಹೇಳ್ತೀವಲ್ಲ, ಸೀಡ್ ರಿಪ್ಲೇಸ್ಮೆಂಟ್ ರೇಟ್, ಬೀಜ ಬದಕಿ ಪ್ರಮಾಣ, ಅದಾದ ಮೇಲೆ ಸುಮಾರು 5 ಲಕ್ಷ ಕ್ವಿಂಟಲ್ ಅಷ್ಟು ಬೇಕಾಗುತ್ತೆ ಅಂತ, ಉಳಿದಿದ್ದು ರೈತ ಬಂದವರೇ ಅವರವ್ರು ಮಾಡ್ಕೊಳ್ತಾರೆ ಅಂತ. ಸೊ ಅದಾದ ಮೇಲೆ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ 3.5 ಲಕ್ಷ ಅಥವಾ 4.5 ಲಕ್ಷ ಕ್ವಿಂಟಲ್ ಅಷ್ಟು ವಿತರಣೆ ಮಾಡ್ತಾ ಬರ್ತಾ ಇದ್ವಿ, ಮತ್ತು ಎಲ್ಲೂ ಕೊರತೆ ಆಗೋದಿಲ್ಲ. ಮತ್ತು ರೈತ ಬಂದು ಅವರ ಏರಿಯಾದಲ್ಲಿ ಏನು ಬೆಳೀತಾರೆ ಬಿತ್ತನೆ ಮತ್ತು ತಳಿಗಳಿದೆ ಅವನ್ನೇ ನಾವು ಕೊಡಲಿಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡಿದ್ವಿ, ಮತ್ತು ಅದು ಕೊಡ್ತಾ ಇದ್ವಿ, ಏನು ತೊಂದರೆ ಆಗ್ತಾ ಇಲ್ಲ. ತುಂಬಾ ಸಂತೋಷ ದೇವರಾಜ್ ಅವರೇ, ತಾವಿದುವರೆಗೂ ಈ ಒಂದು ಹಿಂಗಾರು ಹಂಗಾಮಿಗೆ ಈ ಕೃಷಿ ಪರಿಕರಗಳ ಸಿದ್ಧತೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೇಳುಗರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಿಂಗಾರು ಹಂಗಾಮಿಗೆ ಬಿತ್ತನೆ ಬೀಜ ಮತ್ತು ಇತರ ಕೃಷಿ ಪರಿಕರಗಳ ಸಿದ್ಧತೆ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ HS ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ. ಗ್ರಾಮೀಣ ಜನತೆಯ ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರ ಬದುಕು ಹಸನಾಗಲಿ ಅಂತ ಬೆಂಗಳೂರು ಪಶುವೈದ್ಯಕೀಯ ಕಾಲೇಜಿನ ವಿಜ್ಞಾನಿಗಳು ಮೊದಲಿಗೆ ಅಭಿವೃದ್ಧಿಪಡಿಸಿದಂಥ ಒಂದು ಕೋಳಿ ತಳಿ ಅಂದರೆ ಗಿರಿರಾಜ ಅಂತ. ಇದು ಒಂದು ಉತ್ತಮವಾದಂಥ ಮಾಂಸ ಉತ್ಪಾದನೆಯ ತಳಿ. ಕೋಳಿಗಳ ಉತ್ಪನ್ನಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಮತ್ತೊಂದು ಉತ್ಪನ್ನ ಅಂದರೆ ಮೊಟ್ಟೆ. ಆರ್ಥಿಕವಾಗಿ ಹಿಂದುಳಿದಂಥ ಜನರು ಕೂಡ ಇದನ್ನು ಬಳಸಬಹುದು, ಕಡಿಮೆ ಬೆಲೆಯಲ್ಲಿ ಇದು ದೊರೆಯುತ್ತೆ. ಅಷ್ಟೇ ಅಲ್ಲ, ಮೊಟ್ಟೆಯನ್ನು ಬಳಸಿಕೊಂಡು ವಿವಿಧ ಉಪಯೋಗಿ ವಸ್ತುಗಳನ್ನು ನಾವು ತಯಾರು ಮಾಡ್ಕೋಬಋದು. ಜೊತೆಗೆ ಇದು ಸುಲಭವಾಗಿ ಜೀರ್ಣವಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಗ್ರಾಮೀಣ ಜನಜೀವನದಲ್ಲಿ ಅವರ ಆಹಾರದಲ್ಲಿ ಮೊಟ್ಟೆ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಗಿರಿರಾಜ ತಳಿಯಂತೆಯೇ ನಾಟಿ ಕೋಳಿಗಳನ್ನು ಹೋಲುವಂಥ, ಹಿತ್ತಲಲ್ಲಿ ಸಾಕ್ಬೋದಾದಂಥ, ಹೆಚ್ಚು ಮೊಟ್ಟೆ ಉತ್ಪಾದಿಸುವಂಥ ಒಂದು ಪ್ರಭೇದದ ಅವಶ್ಯಕತೆಯನ್ನು ಮನಗಂಡಂಥ ವಿಜ್ಞಾನಿಗಳು 1990 ವಿವಿಧ ಸಂಕರಗಳನ್ನು ರೂಪಿಸಿ ದೇಸಿ ಕೋಳಿಯ 3 ಪಟ್ಟು ಮೊಟ್ಟೆ ಉತ್ಪಾದಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಹೊಸ ಪ್ರಭೇದವನ್ನು ಅಭಿವೃದ್ಧಿಪಡಿಸಿದರು. ನಾಟಿ ಕೋಳಿ ತಳಿಯಂತೆಯೇ ಪರಿಸರದ ಗಿಡಗಂಟೆಗಳಲ್ಲಿ ಮರೆಯಾಗಿ ಶತ್ರುಗಳಿಂದ ರಕ್ಷಿಸಿಕೊಳ್ಳುವಂಥ ಸಾಧ್ಯತೆ ಇರುವಂಥ, ಮಿಶ್ರವರ್ಣದ ಸಂಯೋಜನೆ ಹೊಂದಿರುವಂಥ, ಜೊತೆಗೆ ಹಿತ್ತಲಲ್ಲಿ ತಿಪ್ಪೆಯನ್ನು ಕೆದಕಿ ತನ್ನ ಆಹಾರವನ್ನು ತಾನೇ ಹುಡುಕೊಂಡು ಚೆನ್ನಾಗಿ ಬೆಳೆದು ಹೆಚ್ಚಿನ ಮೊಟ್ಟೆ ಇಳುವರಿ ಕೊಡುವಂತಹ, ಜೊತೆಗೆ ನಮ್ಮ ದೇಶದ ಈ ಬಿಸಿಲಿನ ಹವಾಗುಣಕ್ಕೆ ಹೊಂದಿಕೊಂಡು ನೆರವಾಗುವಂಥ ಒಂದು ಪ್ರಭೇದದ ಅಭಿವೃದ್ಧಿ ನಿಜವಾಗಲೂ ಒಂದು ಸವಾಲಾಗಿ ವಿಜ್ಞಾನಿಗಳಿಗೆ ಪರಿಣಮಿಸಿತ್ತು. ಹಲವು ಸಂಕರಗಳಿಂದ ರೂಪಿತವಾದಂಥ ಈ ಒಂದು ಸ್ವರ್ಣಧಾರ ಪ್ರಭೇದ ಹೆಚ್ಚಿನ ಮೊಟ್ಟೆ ಉತ್ಪಾದನೆ ಬಯಸುವಂಥ ರೈತರಿಗೆ ಅತ್ಯಂತ ಸೂಕ್ತ ಅಂತ ಹೇಳಬಹುದು. ಮುಖ್ಯವಾಗಿ ಈ ಸ್ವರ್ಣಧಾರ 2ನೇ ವಾರದಲ್ಲಿ ಗಿರಿರಾಜ ತಳಿಗಿಂತನ 300-400 ಗ್ರಾಂನಷ್ಟು ತೂಕವನ್ನು ಕಡಿಮೆ ತೂಗುತ್ತೆ. ಜೊತೆಗೆ ಈ ವಯಸ್ಕ ಸ್ವರ್ಣಧಾರ ಕೋಳಿಗಳು ಮೈಕ್ ತೂಕದಲ್ಲಿ ಸುಮಾರು 1 ಕಿಲೋಗ್ರಾಂನಷ್ಟು ಕಡಿಮೆಯನ್ನು ತೂಗ್ತವೆ. ಜೊತೆಗೆ ಈ ಸ್ವರ್ಣಧಾರ ತಳಿ 50 ಮೊಟ್ಟೆಯನ್ನು ಹೆಚ್ಚಿಗೆ ಇಡುತ್ತೆ. ಒಟ್ಟಿನಲ್ಲಿ ರೈತರಿಗೆ ಬರಬಹುದಾದಂಥ ಆರ್ಥಿಕ ವರಮಾನ ಗಿರಿರಾಜ ಮತ್ತು ಸ್ವರ್ಣಧಾರ ಇವೆರಡರಲ್ಲೂ ಕೂಡ ಸರಿಸುಮಾರು ಒಂದೇ ಆಗಿರುತ್ತೆ. ಆದ್ದರಿಂದ ಮಾಂಸಕ್ಕೆ ಹೆಚ್ಚು ಬೇಡಿಕೆ ಇರುವಂಥ ಕಡೆ ಗಿರಿರಾಜ ತಳಿಗಳನ್ನು ಬೆಳೆಯಬಹುದು. ಮೊಟ್ಟೆಗೆ ಹೆಚ್ಚಿನ ಬೇಡಿಕೆ ಇರುವಂಥ ಪ್ರದೇಶದಲ್ಲಿ ಸ್ವರ್ಣಧಾರ ಹೆಚ್ಚು ಲಾಭದಾಯಕ ಅಂತ ಹೇಳ್ಬೋದು. ಇನ್ನು ನಾಟಿ ಕೋಳಿ ರೀತಿಯಲ್ಲೇ ಹಿತ್ತಲಲ್ಲಿ ಬದುಕಬಲ್ಲ ಅಂಥ ಸ್ವರ್ಣಧಾರ ತಳಿಯ ಕೋಳಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಆಧುನಿಕ ವಸತಿ, ಸಮತೋಲನ ಆಹಾರ, ಆರೋಗ್ಯ ರಕ್ಷಣಾ ಕ್ರಮಗಳ ಅವಶ್ಯಕತೆ ಇಲ್ಲ. ಕೊಕ್ಕರೆ ರೋಗದ ವಿರುದ್ಧ ಮಾತ್ರ ಲಸಿಕೆಯನ್ನು ಹಾಕಿಸಿದರೆ ಸಾಕಾಗುತ್ತೆ. ಮೊಟ್ಟೆ ಉತ್ಪಾದನೆ ಮುಖ್ಯವಾಗಿ ದೈನಂದಿನ ಕ್ರಿಯೆಯಾದ್ದರಿಂದ ಸ್ವರ್ಣಧಾರ ತಳಿ ರೈತ ಕುಟುಂಬದ ಪ್ರತಿದಿನದ ಅವಶ್ಯಕತೆಗಳನ್ನು ಪೂರೈಸೋದರಲ್ಲಿ ಸಹಕಾರಿ ಅಂತ ಹೇಳಬಹುದು. ಜೊತೆಗೆ ಈ ಕುಟುಂಬದ ಮಕ್ಕಳ ಸಸಾರಜನಕದ ಅವಶ್ಯಕತೆಯನ್ನು ಪೂರೈಸೋದರ ಜೊತೆಗೆ ದಿನದ ವೆಚ್ಚಕ್ಕೆ ಸ್ವಲ್ಪ ಹಣವನ್ನು ಒದಗಿಸುವಂಥ ಸ್ವರ್ಣಧಾರ ಗ್ರಾಮೀಣ ಮಹಿಳೆಯರ ಅಚ್ಚುಮೆಚ್ಚಿನ ಒಂದು ತಳಿ ಅಂತ ಹೇಳ್ಬೋದು. ಇನ್ನು ಸ್ವರ್ಣಧಾರ ಮತ್ತು ನಾಟಿ ಕೋಳಿ ತಳಿಗಳ ಉತ್ಪಾದನಾ ಸಾಮರ್ಥ್ಯವನ್ನು ನಾವು ಹೋಲಿಸ್ ನೋಡಿದಾಗ 8 ವಾರದಲ್ಲಿ ಸ್ವರ್ಣಧಾರ ತಳಿ 1000 ರಿಂದ 1100 ಗ್ರಾಮ್ನಷ್ಟು ತೂಕವನ್ನು ತೂಗುತ್ತೆ. ಅದೇ ನಾಟಿ ಕೋಳಿ 600 ರಿಂದ 700 ಗ್ರಾಮ್ನಷ್ಟು ತೂಕವನ್ನು ತೂಗುತ್ತೆ. ಇನ್ನು ವಾರ್ಷಿಕ ಮೊಟ್ಟೆ ಉತ್ಪಾದನೆಗೆ ಬಂದರೆ ಸ್ವರ್ಣಧಾರ ತಳಿ 180 ರಿಂದ 200 ಮೊಟ್ಟೆಗಳನ್ನು ಇಟ್ಟರೆ ನಾಟಿ ಕೋಳಿಗಳು 60 ರಿಂದ 70 ಮೊಟ್ಟೆಗಳನ್ನು ಇಡ್ತವೆ. ಇನ್ನು ಸರಾಸರಿ ಮೊಟ್ಟೆ ತೂಕಕ್ಕೆ ಬಂದರೆ 50 ರಿಂದ 60 ಗ್ರಾಮ್ನಷ್ಟು ತೂಕ ಇರುತ್ತೆ ಈ ಸ್ವರ್ಣಧಾರ ಕೋಳಿ ತಳಿಯ ಮೊಟ್ಟೆ. ಅದೇ ನಾಟಿ ಕೋಳಿ ಮೊಟ್ಟೆ 45 ರಿಂದ 50 ಗ್ರಾಮ್ನಷ್ಟು ತೂಕ ತೂಗುತ್ತೆ. ಇನ್ನು ಮೈ ತೂಕಕ್ಕೆ ಬಂದಾಗ ವಿಶೇಷವಾಗಿ ಈ ವಯಸ್ಸಿಗೆ ಬಂದಂಥ ಹುಂಜದ ತೂಕ ಸ್ವರ್ಣಾಧಾರದಲ್ಲಿ 3.5 ರಿಂದ 4.5 ಕಿಲೋಗ್ರಾಮ್ ಇದ್ದರೆ ನಾಟಿ ಕೋಳಿನಲ್ಲಿ 2 ರಿಂದ 2.5 ಕಿಲೋಗ್ರಾಮ್ ಇರುತ್ತೆ. ಅದೇ ಯಾಟೆ ಆದರೆ 2.5 ರಿಂದ 3 ಕಿಲೋಗ್ರಾಮ್ನಷ್ಟು ತೂಕ ಈ ಸ್ವರ್ಣಧಾರದಲ್ಲಿ ಬಂದರೆ ನಾಟಿ ಕೋಳಿಗಳು 1.5 ರಿಂದ 1.8 ಕಿಲೋಗ್ರಾಮ್ನಷ್ಟು ತೂಕವನ್ನು ತೂಗ್ತವೆ. ಆದ್ದರಿಂದ ರೈತ ಬಾಂಧವರು ಎಲ್ಲೆಲ್ಲಿ ಈ ಮೊಟ್ಟೆ ಅವಶ್ಯಕತೆ ಇರುತ್ತೆ, ಮೊಟ್ಟೆಗೆ ಹೆಚ್ಚಿನ ಬೇಡಿಕೆ ಇರುತ್ತೆ, ಅಂತಹ ಕಡೆಗಳಲ್ಲಿ ಈ ಸ್ವರ್ಣಧಾರ ತಳಿಯ ಕೋಳಿಗಳನ್ನು ಸಾಕಣೆ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಹೆಬ್ಬಾಳದಲ್ಲಿರುವಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕುಕ್ಕುಟ ವಿಭಾಗವನ್ನು ಸಂಪರ್ಕಿಸಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನು ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:01. ಕೇಳುವರೆ, ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಗಳು, ನಂತರ ಹಾಯ್ ದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ.